ಪಾಲುದಾರ ಗ್ರಾಹಕರಿಗೂ ಅನ್ವಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರು ನಗರ ಅಭಿವೃದ್ದಿ ಹಾಗೂ ಮೆಟ್ರೋ ರೈಲು ಯೋಜನೆ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ. ಡಿ ದೇವರಾಜ ಅರಸು ಅವರ ಸಾಮಾಜಿಕ ಕಾರ್ಯಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ, ಮುಖ್ಯಮಂತ್ರಿ. ನೀರಾವರಿ ಯೋಜನೆಗಳಲ್ಲಿ ಅಕ್ರಮ ಎಸಗಿದವರ ವಿರುದ್ದ ಕಠಿಣ ಕ್ರಮ, ಸಚಿವ ಬಿಎಸ್ ಸುರೇಶ್. ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ, ಮುಂದಿನ 24 ಗಂಟೆಗಳಲ್ಲಿ ಚಂಡಮಾರುತ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದ್ರೆ 612 ಕಿಲೋಹರ್ಟ್ಸ್ಗಳು. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91.78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91.78? ತೂತಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91.78 ಬೆಳೆ ಸೂಪರ್ ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. तंबाकू का सेवन करने वालों को लगता है कि तंबाकू से सिर्फ उन्हें ही फर्क पड़ता है, लेकिन सच तो ये है कि तंबाकू सबका दम घोटता है. रिसर्च बताता है कि सिगरेट का हर फिल्टर मिट्टी में कई सालों तक उसे प्रदूषित करता है. तंबाकू उत्पादन से पर्यावरण को भी बहुत नुकसान पहुंचता है, इसीलिए तंबाकू आज ही छोड़ें. तंबाकू छोड़ने के लिए टोल फ्री क्विट लाइन नंबर 1800-11-2356 पर कॉल करें. WHO द्वारा जनहित में जारी. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ಕವಿತೆಯನ್ನು ಕೇಳಿ, ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್. ಮನಸ್ಸು

ಈ ಪಪ್ಪಾಯ ಹಿಟ್ಟು ತೆಗಣಿಯ ಒಂದು ಜೀವನ ಚಕ್ರ, ಇದು ಹಾವಳಿ ಮಾಡುವಂತ ಒಂದು ರೀತಿ, ಇದರ ಒಂದು ನಿಯಂತ್ರಣಕ್ಕೆ ಏನೇನು ಕ್ರಮಗಳನ್ನು ರೈತರು ಸಾಮೂಹಿಕವಾಗಿ ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತ. ಪ್ರಾರಂಭದಲ್ಲಿ ಈ ಪಪ್ಪಾಯ ಹಿಟ್ಟು ತೆಗಣಿಯ ಒಂದು ಪರಿಚಯವನ್ನು ಮಾಡಿಕೊಡ್ತೀರ? ಈ ಪಪ್ಪಾಯ ಹಿಟ್ಟು ತೆಗಣಿ ಅಂತ ನಾವೇನು ಕರಿತಾ ಇದ್ದೀವಿ, ಇದು ಮೂಲತಃ ಮೆಕ್ಸಿಕೋ ದೇಶದಿಂದ ಬಂದಂತಹ ಕೀಟ ಇದು. ನಾವು ಇದನ್ನು ಅತಿಕ್ರಮಣಕಾರಿ ಕೀಟ ಅಂತ ನಾವು ಇದನ್ನು ಕರಿಬೋದು. ಯಾಕೆಂದರೆ ನಾವು ಬೇರೆ ದೇಶದಿಂದ ಬಂದಂತಹ ಜನಗಳಾಗಲಿ ಅಥವಾ ಈ ನಮ್ಮ ಈ ವಿಮಾನದಿಂದ ಬರುವಂತಹ ಜನಗಳಾಗಲಿ, ಯಾವುದೋ ಒಂದು ಮೂಲಕ ಇದು ಹೊರದೇಶದಿಂದ ನಮ್ಮ ದೇಶಕ್ಕೆ ಬಂದಂತಹ ಕೀಟ ಇದು. ಇದನ್ನು ನಾವು ಅತಿಕ್ರಮಣಕಾರಿ ಕೀಟ ಅಂತ ಕರಿತೀವಿ. ಇದು ನಮ್ಮ ದೇಶಕ್ಕೆ ಬಂದಾಗ ಅದರ ಜೊತೆ ಯಾವುದೇ ತರ ನೈಸರ್ಗಿಕವಾದ ಇದರ ಶತ್ರುಗಳು ಜೊತೆಯಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಇದು ನಮ್ಮ ದೇಶದಲ್ಲಿ ಅದಕ್ಕೆ ತಕ್ಕಂತಹ ಹವಾಮಾನ ಎಲ್ಲ ಚೆನ್ನಾಗಿ ಸಿಕ್ಕಿದ್ರಿಂದ ಇದು ತುಂಬಾ ಬೇಗ ಇಲ್ಲಿ ಹರಡಿತು. ಈ ಕೀಟ ಸುಮಾರು ಒಂದು 70-80 ಬಗೆಯ ಸಸ್ಯಗಳನ್ನ ಆಸರೆಯಾಗಿ ತಗೊಂಡು ಬೆಳೀತಾ ಇರೋದ್ರಿಂದ ಇದನ್ನ ಅತಿಕ್ರಮಣಕಾರಿ ಮತ್ತು ಆಕ್ರಮಣಕಾರಿ ಕೀಟವಾಗೂ ಇದು ಪರಿಣಮಿಸ್ತಾ ಇದೆ. ಅಂದ್ರೆ ಪ್ರಾರಂಭದಲ್ಲಿ ಎಲ್ಲಿ ಇದು ವರದಿ ಆಯ್ತು ನಮ್ಮ ದೇಶದಲ್ಲಿ? ಇದು ಮೊದಲು ಒಂದು 2-3 ವರ್ಷದ ಹಿಂದೆ ಶ್ರೀಲಂಕಾ ದೇಶದಲ್ಲಿ ಇತ್ತು. ಬಹುಶಃ ಈ ಶ್ರೀಲಂಕಾ ದೇಶದಲ್ಲಿ ನಮ್ಮ ಈ LTTE ಗಲಾಟೆ ಏನಾಯಿತು ಅವಾಗ, ಆ ಗಲಾಟೆ ಟೈಮಲ್ಲಿ ಕೆಲವು ನಿರಾಶ್ರಿತರು ಶ್ರೀಲಂಕಾದಿಂದ ನಮ್ಮ ದೇಶಕ್ಕೆ ಬಂದಿರುವ ಸಾಧ್ಯತೆಗಳುಂಟು. ಹಾಗೆ ಬಂದಾಗ ಅವರು ಈ ಪಪ್ಪಾಯ ಗಿಡಗಳನ್ನಾಗಲಿ ಅಥವಾ ಹಣ್ಣನ್ನಾಗಲಿ ಅಲ್ಲಿಂದ ತಂದಿರುವ ಪ್ರಕಾರ ನಮ್ಮ ದೇಶಕ್ಕೆ ಬಂದಿರೋ ಸಾಧ್ಯತೆಗಳುಂಟು. ಇದು 2008 ಇಸ್ವಿ ಜೂನ್ ಜುಲೈ ತಿಂಗಳಲ್ಲಿ ಮೊದಲ ಬಾರಿಗೆ ಕೊಯಮತ್ತೂರು ಪ್ರದೇಶದಲ್ಲಿ ಕಾಣಬಂತಿರು. ಅಂದ್ರೆ ಯಾವ ಒಂದು ಬೆಳೆನಲ್ಲಿ ಪ್ರಾರಂಭದಲ್ಲಿ ಕಂಡು ಬಂತು? ಇದು ನಾವು ಮೊದಲೇ ಹೇಳದಂಗೆ ಇದು ಪಪ್ಪಾಯ ಗಿಡದ್ದು ಹಿಟ್ಟು ತೆಗಣೆ ಅಂತ ಕರಿತೀವಿ. ಅದರಿಂದ ಹೆಚ್ಚಾಗಿ ಇದು ಮೊದಲು ಪಪ್ಪಾಯ ಗಿಡದಕ್ಕೆ ಬರುತ್ತೆ. ಅದಾದ್ಮೇಲೆ ಬಹಳ ಆಶ್ರಯ ಸಸ್ಯಗಳು ಇದಕ್ಕೆ ಇದೆ. ಯಾಕೆಂದ್ರೆ ಮೂಲತಃ ಮೆಕ್ಸಿಕೋ ದೇಶದಾದ್ರಿಂದ ಈ ಮೆಕ್ಸಿಕೋ ದೇಶದಿಂದ ಬಂದಂತಹ ಕೆಲವು ಸಸ್ಯಗಳು ನಮ್ಮ ದೇಶದಲ್ಲಿ ಇವೆ. ಉದಾಹರಣೆಗೆ ಈ ಪಾರ್ಥಿನಿಯಂ, ಮತ್ತೆ ಕಣಗಲೆ, ದೇವಕಣಗಲೆ ಅಂತ ಏನು ಕರಿತೀವಿ ಅದು, ಮತ್ತೆ ಹತ್ತಿ, ಇವೆಲ್ಲ ಈ ಕೀಟಗಳಿಗೆ ಆಶ್ರಯ ಸಸ್ಯವಾಗಿ ಬೇಗ ಅದರ ಮೇಲೆ ಹರಡಿ ಮತ್ತೆ ವಿವಿಧ ಸಸ್ಯಗಳಿಗೆ ಹರಡ್ತಾ ಹೋಗ್ತದೆ. ಅಂದ್ರೆ ಮುಖ್ಯವಾಗಿ ಪಪ್ಪಾಯದ ಮೇಲೆ ಇದು ಮೊದಲು ಇದು ಪಪ್ಪಾಯದ ಮೇಲೆ ಕಂಡು ಬರೋದ್ರಿಂದ ಇದನ್ನ ಪಪ್ಪಾಯ ಹಿಟ್ಟು ತೆಗಣೆ ಅಂತ ಕರೀತಾರೆ. ಮೆಕ್ಸಿಕೋದಲ್ಲೂ ಇದು ಮೊದಲು ಪಪ್ಪಾಯದ ಮೇಲೆ ಬಂತು, ಆಮೇಲೆ ಇದು ಎಲ್ಲಾ ಸಸ್ಯಗಳಿಗೂ ಹರಡ್ತಾ ಹೋಯ್ತು. ಅಂದ್ರೆ ಮುಖ್ಯವಾಗಿ ಪಪ್ಪಾಯ ಹಿಟ್ಟು ತೆಗಣೆ ಯಾವ್ಯಾವ ಬೆಳೆಗಳಿಗೆ ಹಾನಿ ಮಾಡುತ್ತೆ ಅಂತ? ಸುಮಾರು ನಾನು ಮುಂಚೆನೆ ಹೇಳ್ದಂಗೆ ಸುಮಾರು 60-80 ತರಹ ಆಶ್ರಯ ಸಸ್ಯಗಳು ಇದಕ್ಕೆ ಗೊತ್ತಾಗಿದೆ. ಮುಖ್ಯವಾಗಿ ಯಾವುದೇ ಅಂತಂದ್ರೆ ನಮ್ಮ ರಾಷ್ಟ್ರದ ಆರ್ಥಿಕ ಬೆಳೆಯಾದಂತಹ ಹಿಪ್ಪುನೇರಳೆ, ಹತ್ತಿ, ಸೂರ್ಯಕಾಂತಿ, ತೊಗರಿ, ಮತ್ತೆ ತರಕಾರಿ ಬೆಳೆಗಳಾದ ಅಲಸಂದೆ, ಆಲೂಗೆಡ್ಡೆ, ಬದನೆ, ಟೊಮೆಟೊ, ಮೆಣಸಿನಕಾಯಿ, ತೊಂಡೆ, ಹಾಗೆ ಬಹಳ ತರಕಾರಿಗಳು ಇದಾವೆ. ಇದಲ್ಲದೆ ಹೂವಿನ ಬೆಳೆಗಳಾದ ಕನಕಾಂಬ್ರ, ಕಾಕಡ, ಮಲ್ಲಿಗೆ, ಸೇವಂತಿಗೆ, ಹಾಗೂ ಹಣ್ಣಿನ ಬೆಳೆಗಳಾದ ಕಿತ್ತಳೆ, ಮತ್ತೆ ನಮ್ಮ ದೇಶದ ಈಗ ಎಣ್ಣೆ ಬೆಳೆಯಾದ ಜತ್ರೋಪಾ ಅಂತ ಏನು ಕರಿತೀವಿ, ಬಯೋಡೀಸೆಲ್ ಅಂತ ಏನು ಕರಿತೀವಿ, ಅದನ್ನು ಸಹ ಇದು ತಗೊಳ್ತದೆ. ಇದಲ್ಲದೆ ರಬ್ಬರ್ ಮತ್ತೆ ಕೋಕೋ ಈ ಬೆಳೆಗಳಲ್ಲೂ ಸಹ ಇದು ಕಂಡು ಬಂದಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಇವಾಗ ಬೆಳೀತಾ ಇರುವಂತಹ ಹೆಚ್ಚುವರಿ ಗಳನ್ನ ಇದು ಆಶ್ರಯ ಸಸ್ಯವಾಗಿ ತೆಗೆದುಕೊಂಡಿದೆ. ಅಂದ್ರೆ ಸಾಕಷ್ಟು ಬೆಳೆಗಳಲ್ಲಿ ಕಂಡು ಬಂತು. ಅದರಲ್ಲಿ ಹಣ್ಣಿನ ಬೆಳೆಗಳಾಗಬಹುದು, ಬೇರೆ ತೋಟದ ಬೆಳೆಗಳಾಗುವ ಆಹಾರದ ಬೆಳೆಗಳು, ಈ ಎಲ್ಲದರಲ್ಲೂ ಇದು ಕಂಡು ಬಂದಿದೆ. ಮತ್ತು ಮೊದಲ ಬಾರಿಗೆ ಏನಾಯ್ತು ಅಂದ್ರೆ ನಾವು ನಮ್ಮ ರಾಜ್ಯದ ತಮಿಳುನಾಡಿಗೆ ಸಮೀಪದಲ್ಲಿರುವಂತಹ ರಾಜ್ಯ ನಮ್ಮ ಜಿಲ್ಲೆಗಳಾದ ಚಾಮರಾಜನಗರ, ಮೈಸೂರು ಮತ್ತೆ ಬೆಂಗಳೂರು ಗ್ರಾಮಾಂತರ, ಈ ಮೂಲಕ ನಮ್ಮ ರಾಜ್ಯಕ್ಕೆ ಇದು ಕಾಲಿಡ್ತು. ಮೊದಲು ಚಾಮರಾಜನಗರದಲ್ಲಿ ಬಂದು ಅಲ್ಲಿನ ಮುಖ್ಯವಾದಂತಹ ಹಿಪ್ಪುನೇರಳೆಯನ್ನು ಬೆಳೆಯನ್ನ ಆಕ್ರಮಣಕಾರಿಯಾಗಿ ಇದು ತೆಗೆದುಕೊಂಡು ಸಾಕಷ್ಟು ರೈತರಿಗೆ ತೊಂದರೆ ಕೊಟ್ಟು ಬಹಳ ಹಾನಿಯನ್ನು ಮಾಡ್ತೀವಿ. ಅಂದ್ರೆ ಮುಖ್ಯವಾಗಿ ಪಪ್ಪಾಯ ಹಿಟ್ಟು ತೆಗಣೆಯನ್ನು ಹೇಗೆ ಗುರುತಿಸಬಹುದು ಅಂತ? ಈಗ ನಮ್ಮ ಬಹಳಷ್ಟು ಬೆಳೆಗಳಲ್ಲಿ ಹಿಟ್ಟು ತೆಗಣೆಗಳಿವೆ. ಹೌದು, ಮೂಲತಃ ಈಗ ಹಿಪ್ಪುನೇರಳೆಯಲ್ಲಿ ಏನ್ ಹೇಳ್ತೀವಿ, ತುಕ್ರ ಅಂತ ಒಂದು, ಅದರಲ್ಲಿ ಒಂದ್ ತರಹ ಹಿಟ್ಟು ತೆಗಣೆ ಬರ್ತದೆ, ನಸುಗೆಂಪು ಹಿಟ್ಟದ ಹಿಟ್ಟು ತೆಗಣೆ ಬರ್ತದೆ. ಅದೇ ತರ ಬೇರೆ ಗಿಡಗಳಲ್ಲಿ ನಮ್ಮ ದಾಸವಾಳ ಗಿಡದಲ್ಲಿ ಕೆಲವು ಹಿಟ್ಟು ತೆಗಣೆ ಬರ್ತದೆ. ಸೊ ಹೀಗೆ ನಾವು ಈ ಎಲ್ಲಾ ಹಿಟ್ಟು ತೆಗಣೆಗಳು ಒಂದೇ ಅಂತ ತಿಳಿಸಕ್ಕಾಗಲ್ಲ. ಹೋದ ವರ್ಷ ನಮಗೆ ಈ ಹತ್ತಿ ಮೇಲೆ ಬಂತು ಒಂದು ತರಹ ಹಿಟ್ಟು ತೆಗಣೆ, ಅದು ಇದರಿಂದ ವೈವಿಧ್ಯತೆಯಲ್ಲಿ ಬೇರೆ ಇದೆಯಾ ಅಥವಾ ಸೇಮ್ ಇದೆಯಾ ಅಂತ ಗುರುತುಪಡೋದು ಹೇಗೆ ಅಂತಂದ್ರೆ, ತುಂಬಾ ಸುಲಭ. ರೈತರಿಗೆ ಅವರ ಹೊಲದಲ್ಲಿ ಅವರೇ ನಿಂತ್ಕೊಂಡು ಪ್ರಯೋಗ ಮಾಡಿ ತಿಳ್ಕೊಳ್ಳೋ ಬಗೆ ಏನು ಅಂತಂದ್ರೆ, ಇದು ನೋಡೋದಿಕ್ಕೆ ಬಿಳಿ ಹತ್ತಿ ತರ ಇರ್ತದೆ, ಆ ಹತ್ತಿಯ ಸ್ವಲ್ಪ ಭಾಗ ಈ ಹುಳವನ್ನು ತೆಗೆದುಕೊಂಡು ಒಂದು ಬಿಳಿ ಹಾಳೆ ಮೇಲೆ ಎರಡನ್ನೂ ಮಧ್ಯೆ ಸೇರಿಸಿ ಅದನ್ನು ಪ್ರೆಸ್ ಮಾಡಿ ಅಮುಕಿ ಇದು ಮಾಡಿದ ಅದುಮದಾಗ ಅದರಿಂದ ದ್ರವ ಹೊರಡುತ್ತಲ್ಲ, ಆ ದ್ರವ ಈ ಪಪ್ಪಾಯ ಹಿಟ್ಟು ತಿಗಣಲ್ಲಿ ಹಳದಿದಾಗಿರುತ್ತದೆ. ಸೊ ಬಾಕಿ ಹಿಟ್ಟು ತಿಗಣೆಗಳಲ್ಲಿ ಈ ಹಳದಿ ದ್ರವಗಳು ಬರುವುದು ಕಡಿಮೆ. ನಮ್ಮ ದೇಶದಲ್ಲಿ ಈಗಿರುವ ಹಿಟ್ಟು ತಿಗಣೆಗಳಲ್ಲಿ ಈ ಹಳದಿ ದ್ರವ ಒಸರಿಸುವುದು ಬಹಳ ಕಡಿಮೆ ಇದೆ. ಸೊ ಆದ್ರಿಂದ ಈ ಹಳದಿ ದ್ರವ ಏನಾದರೂ ಬಂದಲ್ಲಿ ಇದನ್ನು ಪಪ್ಪಾಯ ತಿಗಣೆ ಹಿಟ್ಟು ತಿಗಣೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಅದಲ್ಲದೆ ನೋಡೋದಿಕ್ಕೆ ಈಗ ನಮ್ಮ ಹತ್ತಿಯ ಹಿಟ್ಟು ತಿಗಣೆ ಏನಿದೆ ಅದರ ಮೇಲೆ ಕಪ್ಪು ಚುಕ್ಕೆಗಳಿರ್ತವೆ, ನಾಲ್ಕು ಕಪ್ಪು ಚುಕ್ಕೆಗಳಿರ್ತವೆ ಅದರ ಬೆನ್ನ ಮೇಲೆ. ಆದರೆ ಈ ಪಪ್ಪಾಯ ಹಿಟ್ಟು ತಿಗಣಲ್ಲಿ ಆ ಥರ ಏನು ಚುಕ್ಕೆಗಳ ಪೂರ್ತಿ ಬಿಳಿ ಬಣ್ಣದಾಗಿರುತ್ತೆ ಅಥವಾ ಸ್ವಲ್ಪ ಹಳದಿ ಬಣ್ಣ ಆಗಿರುತ್ತೆ. ಇದು ಒಂದು ಬಹಳ ಮುಖ್ಯವಾದ ಒಂದು ಬೇರ್ಪಡಿಕೆ ಅಂಶ. ಇದು ಬೇರ್ಪಡಿಕೆ ಅಂಶ. ಇದು ಇಲ್ಲದೆ ಹೋದ್ರೆ ನಮಗೆ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಈ ಹಿಟ್ಟು ತಿಗಣೆಗಳನ್ನ ವಿವಿಧತೆಗಳು ಗೊತ್ತಾಗದೇ ಇದ್ರೆ ಅವರಿಗೆ ಅದ್ರ ಬಗ್ಗೆ ನಾವು ಕ್ರಮವನ್ನು ತಗೊಳ್ಳೋದಕ್ಕೆ ಹತೋಟಿ ಕ್ರಮವನ್ನು ತಗೊಳ್ಳೋದಕ್ಕೆ ತೊಂದರೆ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ಪಪ್ಪಾಯ ಹಿಟ್ಟು ತಿಗಣೆಯ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತ, ಹೇಗೆ ಇದು ತೊಂದರೆ ಕೊಡುತ್ತೆ ಇದು ಬೆಳೆಗಳಿಗೆ? ಇದು ನಾನು ಮೊದಲೇ ಹೇಳ್ದಂಗೆ, ಮೊದಲಿಗೆ ಹೊಸ ಜಾಗದಲ್ಲಿ ಯಾವಾಗಲಾದ್ರೂ ಬಂದರೆ ಇದು ಮೊದಲ ಬಾರಿಗೆ ಇದು ಪಪ್ಪಾಯ ಗಿಡದಲ್ಲಿ ಕಾಣಿಸ್ಕೊಳ್ತದೆ. ಸೊ ಪಪ್ಪಾಯ ಗಿಡದಲ್ಲಿ ಎಲೆಯಲ್ಲಾಗಲಿ ಕಾಂಡದಲ್ಲಾಗಲಿ ಹಣ್ಣಲ್ಲಾಗಲಿ ಪೂರ್ತಿ ಅದು ಆಕ್ರಮಣ ಮಾಡ್ತದೆ. ಒಂದು ಕಡೆ ಮೊದಲು ಎಲೆಯಲ್ಲಿ ಒಂದು ಸಣ್ಣದಾಗಿ ಒಂದು ಎರಡು ಕಾಂಡು ಬರ್ತದೆ, ಅದನ್ನು ನಾವು ಸರಿಯಾದ ಹತೋಟಿ ಕ್ರಮ ತಗೊಳ್ದಿದ್ರೆ ಅದು ಪೂರ್ತಿ ಎಲೆಗೆ ಹರಳಿ ಎಲೆಯ ಕೆಳಗಡೆ ಭಾಗ ಪೂರ್ತಿ ಹತ್ತಿಯಿಂದ ಕುಡ್ದಂತ ಆಗ್ತದೆ. ಸ್ವಲ್ಪ ದಿವಸ ಆದ್ಮೇಲೆ ಪೂರ್ತಿ ಹಣ್ಣುಗಳು ಕಾಂಡಗಳು ಎಲ್ಲ ಪೂರ್ತಿ ಹತ್ತಿಯಿಂದ ಆವೃತವಾದಂಗೆ ಅದು ಕಂಡು ಬರ್ತದೆ. ಸೊ ಇದರಿಂದ ಇದು ರಸ ಹೀರುವ ಕೀಟ, ಇದು ಒಂಥರ ರಸ ಹೀರುವ ಕೀಟ. ಆದ್ರಿಂದ ಇದು ಎಲ್ಲ ಭಾಗದ ಕಾಂಡದಲ್ಲಿ ಹಣ್ಣಿನಲ್ಲಿ ಎಲ್ಲ ರಸಬೀರುವುದರಿಂದ ಮತ್ತೆ ಇದು ಒಂಥರ ವಿಷವಸ್ತುವನ್ನು ಶೋಷಿಸುತ್ತೆ ಮತ್ತೆ ಆ ಗಿಡಗಳಿಗೆ ವಿಷವಸ್ತುವನ್ನು ಹಾಕುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಎಲೆಗಳು ಬೇಗ ಹಣ್ಣಾಗ್ತದೆ, ಕಾಯಿಗಳು ಬೇಗ ಹಣ್ಣಾಗ್ತದೆ. ಈ ಎಲೆ ಹಣ್ಣಾಗೋದು ಕಾಯಿ ಹಣ್ಣಾಗೋದ್ರಿಂದ ಎಲೆಗಳು ಕಾಯಿಗಳು ಉದುರಲಿಕ್ಕೆ ಶುರುವಾಗ್ತದೆ. ಮತ್ತೆ ಒಂದು ರೀತಿ ಗಿಡನೇ ಕುಸ್ತಂಗ, ಇದು ಗಿಡನೇ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಈ ಪಪ್ಪಾಯ ಮರ ಏನ್ ಹೇಳ್ತೀವಿ ಅದು ಪೂರ್ತಿ ಸತ್ತು ಹೋಗ್ತದೆ ಈ ಕೀಟಗಳು ಬಂದ್ರೆ. ಸೊ ಇದು ಮುಖ್ಯವಾಗಿ ರೈತರಲ್ಲಿ ಸುಮಾರು ಒಂದು 60-70 ಭಾಗ ಗಿಡಗಳನ್ನೇ ನಾಶ ಮಾಡಿ ರೈತರಿಗೆ ತುಂಬಾ ಹಾನಿಗಳ ಉಂಟು ಮಾಡುತ್ತದೆ. ಇದಲ್ಲದೆ ನಾನು ಹೇಳಿದೆ ಹಿಪ್ಪನೇರಳಿನಲ್ಲಿ ಬೆಂಡೆಕಾಯಿ ಮತ್ತೆ ತರಕಾರಿ ಬೆಳೆಗಳಲ್ಲೂ ಸಹ ಇದು ಹೆಚ್ಚಾಗಿ ಬರೋದ್ರಿಂದ ಆ ತರಕಾರಿಯಾಗಲಿ ಅಥವಾ ಹಣ್ಣಾಗಲಿ ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, ಮಾರುಕಟ್ಟೆ ಮೌಲ್ಯ ಏನು ಹೇಳ್ತೀವಿ ಅದು ಬಹಳ ಕಡಿಮೆ. ರೈತರಿಗೆ ಅದನ್ನು ಮಾರೋದಕ್ಕೆ ಸಾಧ್ಯತೆಗಳೇ ಆಗೋದಿಲ್ಲ, ಅಷ್ಟು ಹೆಚ್ಚಿಗೆ ಇದು ಆವೃತವಾಗಿರ್ತದೆ. ಅಷ್ಟು ಮಟ್ಟಿಗೆ ತೊಂದರೆ ಮಾಡ್ತದೆ, ಪ್ರಭಾವಯುತವಾಗಿ ಇದು ತೊಂದರೆ ಕೊಡುತ್ತೆ. ಅಂದ್ರೆ ಇಳುವರಿನೂ ಅಲ್ಲಿಗೆ ಶೇಕಡ 100% ನಷ್ಟ, ಕೆಲವು ಬೆಳೆಗಳಲ್ಲಿ ಶೇಕಡ 100% ನಷ್ಟವನ್ನು ಇದು ನಾವು ಅದರ ಬಗ್ಗೆ ಗಮನ ಕೊಡದೇ ಇದ್ರೆ ಶೇಕಡ 100% ಹಾನಿಯನ್ನು ಇದು ಮಾಡೋದಕ್ಕೆ ಸಾಧ್ಯತೆಗಳಿದೆ. ಈಗ ನಾವು ಯಾವುದೇ ಒಂದು ಕೀಟದ ನಿಯಂತ್ರಣಕ್ಕೆ ಹೊರಡಕ್ಕಿಂತ ಮುಂಚೆ ಅದರ ಒಂದು ಜೀವನ ಚಕ್ರ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಈ ಪಪ್ಪಾಯ ಹಿಟ್ಟು ತಿಗಣೆ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಹೇಳದಂಗೆ ಈ ಪಪ್ಪಾಯ ಹಿಟ್ಟು ತಿಗಣೆ ಒಂದು ತರದ ಸಸ್ಯದ ರಸ ಹೀರುವಂತಹ ಕೀಟ. ಇದು ಮೂಲತಃ ನಾವು ಏನ್ ಹೇಳ್ತೀವಿ ಈ ತಿಗಣೆ ಅಥವಾ ಹೇನಿನ ಜಾತಿಗೆ ಸೇರಿದಂತಹ ಕೀಟ. ಇದು ಸಸ್ಯದ ಮೇಲೆ ಕುಳಿತು ರಸವನ್ನು ಹೀರಿ ಅದು ಬೆಳೀತದೆ. ಇದರದ್ದು ಮುಖ್ಯವಾಗಿ ನೋಡೋದಕ್ಕೆ ಮೇಲ್ಗಡೆ ಬಿಳಿ ಪದರವನ್ನು ಹೊಂದಿರೋದ್ರಿಂದ ಈ ಬಿಳಿ ಪದರ ಏನು ಪೂರ್ತಿ ಮೇಣ ಇರುತ್ತದೆ. ಈ ಮೇಣ ಯಾವುದೇ ಒಂದು ರಾಸಾಯನಿಕ ಒಳಗಡೆ ಎಂಟರ್ ಆಗೋದಕ್ಕೆ ಅದು ಅವಶ್ಯಕತೆಯನ್ನು ಕೊಡೋದಿಲ್ಲ, ಹಾಗಾಗಿ ಅದು ಜಾಸ್ತಿ ಸಂಖ್ಯೆಯಲ್ಲಿ ಬೆಳೆಯಕ್ಕೆ ಶುರು ಮಾಡುತ್ತದೆ. ಇದರ ಪೂರ್ತಿ ಜೀವನ ಚಕ್ರ 1 ತಿಂಗಳು ಅಥವಾ 30-32 ದಿವಸ ತಗೊಳ್ತದೆ. ಮೊದಲು ಹೆಣ್ಣು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಸುಮಾರು 500-800 ಮೊಟ್ಟೆಯನ್ನು ಅದರ ಓವಿಸ್ಯಾಕ್ ಅಥವಾ ಮೊಟ್ಟೆ ಚೀಲ ಅಂತ ಏನು ಹೇಳ್ತೀವಿ ಆ ಹಿಂದ್ಗಡೆ ಆ ಹುಳದ ಹಿಂಭಾಗದಲ್ಲಿ ಒಂದು ಹತ್ತಿಯಂತಹ ಮೊಟ್ಟೆ ಚೀಲ ಉಂಟಾಗ್ತದೆ. ಆ ಚೀಲದಲ್ಲಿ ಸುಮಾರು 500-800 ಮೊಟ್ಟೆಯನ್ನು ಅದು ಶೇಖರಿಸಿಡುತ್ತದೆ. ಶೇಖರಿಸಿಟ್ಟಿದ ಈ ಮೊಟ್ಟೆಗಳು ಸುಮಾರು 8-10 ದಿವಸದಲ್ಲಿ ಒಡೆದು ಸಣ್ಣ ಮರಿಗಳಾಗಿ ಬರ್ತದೆ. ಈ ಸಣ್ಣ ಮರಿಗಳು ಕಾಂಡದ ಎಲ್ಲಾ ಭಾಗದಲ್ಲಿ ಎಲೆಗಳಾಗಲಿ ಹಣ್ಣಾಗಲಿ ಇದರ ಮೇಲೆ ಹರಡಿ ಅವುಗಳು ರಸ ಹೀರೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಇದು ಓವಿವಿ ಪ್ಯಾರಸ್. ಓವಿ ಪ್ಯಾರಸೆ ಅಂದ್ರೆ ಮೊಟ್ಟೆನೇ ಇದು ಮಾಡುತ್ತದೆ, ಆದ್ರೆ ಆ ಮೊಟ್ಟೆ ಒಡೆದು ತಕ್ಷಣ ನಾವು ಏನು ಕ್ರಾಲರ್ ಅಂತ ಕರಿತೀವಿ ಅಥವಾ ಸಣ್ಣ ಮರಿ ಹಂತ ಏನಿದೆ, ಈ ಸಣ್ಣ ಮರಿ ಹಂತ ಎಷ್ಟು ಸಣ್ಣದಾಗಿರ್ತದೆ ಅಂತಂದ್ರೆ ಇದು ಗಾಳಿಯಿಂದನೂ ಸಹ ಇದು ಹರಡಬಹುದು. ಅಂದ್ರೆ ಯಾವುದೇ ಸಸ್ಯದ ಮೇಲೆ ಭಾಗದ ಮೇಲೆ ಅದು ಮೊಟ್ಟೆ ಇಡೋದಿಲ್ಲ, ಸಸ್ಯದ ಮೇಲೆ ಎಲೆ ಕೆಳಭಾಗದಲ್ಲಿ ಫಸ್ಟ್ ಮೊದಲು ಎಳೆ ಕೆಳಭಾಗದಲ್ಲಿ ಮೊಟ್ಟೆ ಇಡುತ್ತದೆ. ಅದು ಅಲ್ಲಿಂದ ಮೊದಲ ಹಂತದ ಮರಿಗಳೇನಿದೆ ಎಲ್ಲಾ ಭಾಗದಲ್ಲೂ ಹೋಗಿ ಹರಡಿ ಅದು ಪೂರ್ತಿ ಗಿಡವನ್ನ ಪಸರಿಸುತ್ತೆ. ಕ್ರೌಲರ್ಸ್ ಅಂತಾರೆ ಅದನ್ನ, ಕ್ರೌಲರ್ಸ್ ಅಂತ ಅಥವಾ ಮೊದಲನೇ ಹಂತದ ಮರಿಗಳು ಇದನ್ನ ಕರಿತೀವಿ. ಈ ತರ ಈ ಕೀಟ ಸುಮಾರು ಒಂದು ಮೂರು ಹಂತದಲ್ಲಿ ಗಂಡಾಗ್ತದೆ, ಇನ್ನೊಂದು ನಾಲ್ಕನೇ ಹಂತದಲ್ಲಿ ಹೆಣ್ಣಾಗಿ ಮಾರ್ಪಡ್ತದೆ. ಸೊ ಈ ಹೆಣ್ಣು ಅಥವಾ ಗಂಡನ್ ಹೆಂಗ್ ಪತ್ತೆ ಮಾಡೋದು ಇದರಲ್ಲಿ ಅಂತಂದ್ರೆ, ಈ ಗಿಡದಲ್ಲಿ ಮೊದಲು ಮತ್ತೆ ಎರಡನೇ ಹಂತದ ಇದು ಎಲ್ಲಾ ಮರಿಗಳು ಬಿಳಿ ಬಣ್ಣದಾಗಿರ್ತದೆ, ಮೂರನೇ ಹಂತ ಮತ್ತು ನಾಲ್ಕನೇ ಹಂತದಲ್ಲಿ ಇದರಲ್ಲಿ ಪಿಂಕ್ ಬಣ್ಣದಲ್ಲಿ ಆಗಿರ್ತದೆ, ನಸುಗೆಂಪಾಗಿರ್ತದೆ ಗಂಡಲ್ಲಿ ಮಾತ್ರ. ಹೆಣ್ಣು ಪೂರ್ತಿ ಮೊದಲಿಂದನೂ ಕೊನೆವರೆಗೂ ಬಿಳಿ ಬಣ್ಣದ ಆಗಿರುತ್ತದೆ. ಮತ್ತೆ ಗಂಡು ಇದರಲ್ಲಿ ಸಣ್ಣದೊಂದು ಈ ನೊಣ ಅಥವಾ ಚಿಟ್ಟೆಯ ಆಕಾರ ಇರುತ್ತೆ, ಹೆಣ್ಣು ಮಾತ್ರ ಇದು ಹಾರಲಿಕ್ಕೆ ಅರ್ಹತೆಗಳು ಇರೋದಿಲ್ಲ. ಇದು ಒಟ್ಟಿಗೆ ಎಲ್ಲ ಕೂತ್ಕೊಂಡು ರಸ ಹೀರಿ ಗಿಡವನ್ನು ಹಾಳು ಮಾಡ್ತದೆ. ಅಂದ್ರೆ ಇವು ಪ್ರೌಢಾವಸ್ಥೆಯನ್ನು ಎಷ್ಟು ದಿನಕ್ಕೆ ತಲುಪ್ತವೆ? ಪ್ರೌಢಾವಸ್ಥೆಯನ್ನು 28-30 ದಿವಸಗಳಿಗೆ ಪ್ರೌಢಾವಸ್ಥೆ ತಲುಪಿ ಅದು ಮತ್ತೆ ಮೊಟ್ಟೆ ಇಟ್ಬಿಟ್ಟು ಅದು ಸ್ವತಃ ಹೋಗ್ಬಿಡ್ತದೆ. ಕೋಶಾವಸ್ಥೆ ಕೋಶಾವಸ್ಥೆ ಇಲ್ಲ, ಆದ್ರೆ ಗಂಡಲ್ಲಿ ಮಾತ್ರ ಒಂದು ಮಧ್ಯದಲ್ಲಿ ಒಂದು ಕೋಶಾವಸ್ಥೆ ಇದೆ. ಆ ಕೋಶಾವಸ್ಥೆ ನಮ್ಮ ಬಾಕಿ ಕಂಬಳಿ ಉಳಿದ ಕೋಶಾವಸ್ಥೆ ತರ ಅಲ್ಲ, ಇದು ಇದು ಬರೀ ಒಂದು 3 ದಿವಸ ಮಾತ್ರ ಅದು ಕೋಶಾವಸ್ಥೆಯಲ್ಲಿ ಇದ್ದು ಅದು ಒಂದು ಗಂಡಾಗಿ ಮಾರ್ಪಾಟಾಗ್ತದೆ. ಅಂದ್ರೆ ನಿಶ್ಚಲವಾಗಿರುತ್ತೆ, ನಿಶ್ಚಲವಾಗಿರುತ್ತೆ ಆ ಸಂದರ್ಭದಲ್ಲಿ, ನಿಶ್ಚಲವಾಗಿರುತ್ತೆ ಕೋಶಾವಸ್ಥೆ ಅಂತ ಕಾಣಲ್ಲ ಅದು. ಈ ರೀತಿಯಾಗಿ ಗಂಡು ಮಾತ್ರ ಆ ರೀತಿ ಒಂದು ನಿಶ್ಚಲ ಸ್ಥಿತಿಯಲ್ಲಿ, ನಿಶ್ಚಲ ಸ್ಥಿತಿ ಇರುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಒಂದು ಕೀಟದ ನಿಯಂತ್ರಣಕ್ಕೆ ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ನಮ್ಮ ದೇಶಕ್ಕೆ ಇದು ಬಂದಾಗ ನಮ್ಮ ದೇಶದಲ್ಲಿ ಮೊದಲೇ ಇರತಕ್ಕಂತಹ ಕೆಲವು ಈ ಜೈವಿಕ ಕೀಟಗಳು ಏನಿದ್ವು, ಜೈವಿಕ ನಿಯಂತ್ರಣ, ನೈಸರ್ಗಿಕ ಜೈವಿಕ ನಿಯಂತ್ರಣ ಮಾಡುವಂತಹ ಕೀಟಗಳಾಗಿ ಆದಂತಹ ಈ ಸ್ಪಾಲ್ಜಿಸೆಪಿಯಸ್ ಅಂತ ಹೇಳಿ ಒಂದು ಚಿಟ್ಟೆ, ಆ ಚಿಟ್ಟೆದ ಮರಿಗಳು ನಮ್ಮ ಎಲ್ಲೆಲ್ಲಿ ಪಪ್ಪಾಯ ಹಿಟ್ಟು ತೆಗಣೆ ಬಂತು ಅದ್ರ ಮೇಲೆ ಮೊದಲು ಆಕ್ರಮಣಕಾರಿಯಾಗಿ ಅವು ಪರಿಹಾರ ಮಾಡ್ತಾ ಇದ್ವು. ಇದಲ್ಲದೆ ನಮ್ಮ ಕ್ರಿಪ್ಟೋಲಿಮಸ್ ಅಂತ ನಾವೇನು ಗುಲ್ಗಂಜಿ ಹುಳನ ಬಿಟ್ಟಿದ್ವು ಬಾಕಿ ಹಿಟ್ಟು ತೆಗಣೆ ಮೇಲೆ, ಅದು ಮೊದಲು ಮೊದಲಿಗೆ ಸ್ವಲ್ಪ ಸ್ವಲ್ಪವಾಗಿ ಇದರನ್ನ ರುಚಿ ನೋಡೋದಕ್ಕೆ ಶುರು ಮಾಡುದು. ಆದ್ರೆ ಇದು ಅಷ್ಟೊಂದು ಅದಕ್ಕೆ ರುಚಿಸಲಿಲ್ಲ, ಸೊ ಹಂಗಾಗಿ ಇದ್ರ ಅಷ್ಟೊಂದು ಹತೋಟಿ ಇದು ಮಾಡಲಿಕ್ಕೆ ಆಗ್ಲಿಲ್ಲ ಇದು. ಸೊ ನಾವೇನ್ ಮಾಡ್ತಿದ್ವು, ಇದಕ್ಕೆ ರೈತರು ತೊಂದರೆ ಜಾಸ್ತಿ ಆದಾಗ ರೈತರು ಇದಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡೋದಕ್ಕೆ ಶುರು ಮಾಡಿದ್ರು, ಕೀಟನಾಶಕಗಳನ್ನ, ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸಕ್ಕೆ ಸಿಂಪಡಣೆ ಮಾಡಿದ್ರು. ನಾನು ಮೊದಲೇ ಹೇಳಿದಂತೆ ಈ ಕೀಟಗಳ ಮೇಲೆ ಪರಿಣಾಮಕಾರಿ ಇಲ್ಲ, ಯಾಕೆಂದ್ರೆ ಇದರ ಮೇಲೆ ಮೇಣ ಇರೋದ್ರಿಂದ ನಾವು ಎಷ್ಟೇ ಈ ಕೀಟನಾಶಕಗಳನ್ನ ಇದರ ಮೇಲೆ ಸಿಂಪಡಣೆ ಮಾಡಿದ್ರು ಅದು ಪರಿಣಾಮಕಾರಿಯಾಗಿರೋದಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದು ಹೊರದೇಶದಿಂದ ಬಂದಂತಹ ಅತಿಕ್ರಮಣಕಾರಿ ಕೀಟ ಅಂತ ನಾನು ಹೇಳಿದೆ. ಈ ಅತಿಕ್ರಮಣಕಾರಿ ಕೀಟದಲ್ಲಿ ಏನು ಅಂತಂದ್ರೆ, ನಾವು ಇದು ಹೊಸದಾಗಿ ಬಂದಿರೋದು, ಇದಕ್ಕೆ ನಮ್ಮ ದೇಶದಲ್ಲಿ ನಾವು ಆಶ್ರಯನ ಕೊಡ್ಕೂಡ್ದು ಇವಾಗ. ಸೊ ಹಂಗಾಗಿ ನಾವು ಇದ್ರ ಮೇಲೆ ನಾವು ರಸಾಯನವನ್ನು ಸಿಂಪಡಣೆ ಮಾಡ್ತಾ ಹೋದ್ರೆ ಅವಕ್ಕೆ ಅದರಲ್ಲಿ ಏನು ರೆಸಿಸ್ಟೆನ್ಸ್ ಅಂತ ನಿರೋಧಕ ಶಕ್ತಿ ಅದು ಬಂದ್ಬಿಟ್ರೆ ಇದು ನಮ್ಮ ದೇಶದಲ್ಲೇ ಉಳಿದ್ಬಿಡ್ತದೆ. ಸೊ ಇದನ್ನ ನಾವು ತಡೆಗಟ್ಟೋದಕ್ಕೆ ನಾವು ಆದಷ್ಟು ಇದನ್ನ ಜೈವಿಕ ನಿಯಂತ್ರಣ ಮೂಲಕ ನಾವು ಇದನ್ನ ಹತೋಟಿ ಮಾಡೋದು ಬಹಳ ಕ್ಷೇಮಕರ. ಇಲ್ಲದೇ ಇದ್ರೆ ಇದಕ್ಕೆ ರೆಸಿಸ್ಟೆನ್ಸ್ ಅಂತ ಏನ್ ಬಂದ್ಬಿಟ್ರೆ ಅದು ಮುಂದೆ ನಾವು ಅದನ್ನ ಹತೋಟಿ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ ತೊಂದರೆ ಆಗ್ತದೆ. ಈಗ ತಮ್ಮ ಒಂದು ಸಂಸ್ಥೆ ಈ ರಾಷ್ಟ್ರೀಯ ಪ್ರಾಮುಖ್ಯ ಪಡೆದ ಕೃಷಿ ಕೀಟಗಳ ಒಂದು ಬ್ಯೂರೋ ಇದೆಯಲ್ಲ, ಇದರಲ್ಲಿ ಇಂಥ ಪ್ರಯತ್ನಗಳು ಏನೇನು ನಡೆದಿದ್ದಾವೆ ಅಂತ? ನಮ್ಮದು ಈಗ ರಾಷ್ಟ್ರೀಯ ಕೃಷಿ ಪ್ರಾಧಾನ್ಯ ಕೀಟಗಳ ಸಂಸ್ಥೆ ಅಂತ ಹೇಳಿ ಹೆಬ್ಬಾಳಲ್ಲಿ ವೆಟರ್ನರಿ ಕಾಲೇಜ್ ಪಕ್ಕದಲ್ಲಿ ಇದೆ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ತರ ಅತಿಕ್ರಮಣಕಾರಿ ಕೀಟಗಳು ಯಾವ್ಯಾವ್ದಿದ್ದಾವೆ, ಮುಖ್ಯವಾಗಿ ಈಗ 2-3 ವರ್ಷದಲ್ಲಿ ನಾವು ಈ ಅತಿಕ್ರಮಣಕಾರಿ ಕೀಟಗಳ ಬಗ್ಗೆ ತಗೊಂಡ್ರೆ, ನಾ ಹೇಳಿದೆ ಹತ್ತಿಯ ಹಿಟ್ಟು ತಿಗಣೆ ಫಿನೋಕಾಕಸ್ ಸೋರೆನಾಪ್ಸಿಸ್ ಅಂತ ಒಂದು ಹಿಟ್ಟು ತಿಗಣೆ 2 ವರ್ಷದ ಹಿಂದೆ ಬಂತು. ಅದನ್ನ ಹೇಗೆ ನೈಸರ್ಗಿಕವಾಗಿ ಅಥವಾ ಜೈವಿಕವಾಗಿ ನಿಯಂತ್ರಣ ಮಾಡುವುದು ಅದನ್ನ ನಾವು ಸಾಧ್ಯತೆ ಮಾಡೋದು. ಇದಲ್ಲದೆ ಈ ನೀಲಗಿರಿ ಈಕ್ಲಿಪ್ಟಸ್ ಅಂತ ಏನ್ ಕರಿತೀವಿ ಅದರ ಮೇಲೆ ಒಂದು ಗಂಟು ನೊಣ ತರದ ಒಂದು ಕೀಟ ತುಂಬಾ ಬಾಧೆ ಒಳಗಾಯ್ತು. ಅದಕ್ಕೆ ನಾವು ಇಸ್ರೇಲ್ ದೇಶದಿಂದ ಒಂದು ಪರೋಪಜೀವಿ ಕಣಜವನ್ನು ತರಿಸಿ ಅದನ್ನು ಸಹ ಹತೋಟಿ ಮಾಡುದು. ಇದು ಮೂರನೇ ಬಾರಿಗೆ. ಈಗ ಈ ಪಪಾಯ ಹಿಟ್ಟು ತೆಗಣೆಗೂ ಸಹ ಈ ಜೈವಿಕ ನಿಯಂತ್ರಣನೇ ಮುಖ್ಯ ಅಂತ ನಾವು ಮನಗಂಡು ಈ ಜೈವಿಕ ನಿಯಂತ್ರಣಕ್ಕೋಸ್ಕರ ನಾವು ಅಮೆರಿಕ ದೇಶದಿಂದ 3 ತರಹದ ಜೈವಿಕ ನಿಯಂತ್ರಣಕ್ಕೆ ಕಾರಿ ಕೀಟಗಳನ್ನ ತಂದು, ಯಾವುದು ಅಂತಂದ್ರೆ ಅಸಿರೋಫೇಗಸ್ ಪಪಾಯೆ, ಇದು ಒಂದು ಸಣ್ಣ ಕಣಜ, ಇದಲ್ಲದೆ ಅನಗೈರಸ್ ಲೋಕಿ ಮತ್ತೆ ಸೂಡ್ ಲೆಪ್ಟೋಮೆಕ್ಸಿಕ್ ಮೆಕ್ಸಿಕಾನ ಅಂತೇಳಿ ಈ 3 ಬಗೆಯ ಕೀಟಗಳನ್ನ ನಾವು ಅಮೆರಿಕ ದೇಶದಿಂದ ತರಿಸೋದು. ಅಂದ್ರೆ ಇವು ಯಾವ ಜಾತಿಯ ಕೀಟಗಳು? ಇದೆಲ್ಲ ಕಣಜದ ಜಾತಿಗೆ ಸೇರುವಂತ ಕೀಟಗಳು, ಎನ್ಸರ್ಟಿಡೆ ಅಂತ ಹೇಳಿ ನಾವು ಪ್ರಾಣಿ ಪ್ರಭೇದದಲ್ಲಿ ಆ ಫ್ಯಾಮಿಲಿಗೆ ಸೇರಿದಂತಹ ಕುಟುಂಬಕ್ಕೆ ಸೇರಿದಂತಹ ಕಣಜಗಳು ಈ ಕಣಜಗಳು ಏನ್ ಮಾಡ್ತವೆ ಅಂತಂದ್ರೆ, ನಾವು ಮೊದಲೇ ಹೇಳಿದಾಗ ಇದು ಪರೋಪಜೀವಿಗಳು ಅಥವಾ ಪರತಂತ್ರ ಜೀವಿಗಳು. ಈ ಕಣಜಗಳು ಈ ನಾವು ಈ ಹಿಟ್ಟು ತಿಗಣೆ ಮೇಲೆ ಮೊಟ್ಟೆ ಇಡ್ತವೆ, ಚುಚ್ಚಿಬಿಟ್ಟು ಮೊಟ್ಟೆ ಇಟ್ಟು ಅದು ಸುಮಾರು ಒಂದು 17 ದಿವಸದ ಒಳಗಡೆ ಅವು ಮತ್ತೆ ಕಣಜಗಳಾಗಿ ಹೊರಗಡೆ ಬರುತ್ತೆ. ಈ ಒಂದೊಂದು ಹಿಟ್ಟು ತಿಗಣೆಗೆ ಇದು ಚುಚ್ಚಿದಾಗಲೂ ಆ ಹಿಟ್ಟು ತಿಗಣೆಗಳು ಸಾಯ್ತವೆ. ಸೊ ಹೀಗೆ ಇವು ನಿಯಂತ್ರಣಗಳನ್ನ ಮಾಡ್ಕೊಂಡು ಬರ್ತವೆ. ಸುಮಾರು ಒಂದು ಒಂದು ಜೀವನ ಚಕ್ರ, ಈ ಮೀಲಿಬಗ್ ಜೀವನ ಚಕ್ರ ಅಥವಾ ಹಿಟ್ಟು ತಿಗಣೆ ಜೀವನ ಚಕ್ರ 30-32 ದಿವಸ ತಗೊಳ್ಳುತ್ತದೆ. ಆದರೆ ನಾವು ಈ ಪರತಂತ್ರ ಜೀವಿಗಳು ಈ ಅಸಿರೋಫೇಗಸ್ ಪಪ್ಪಾಯಿ ಅಂತ ಏನು ಉಪಯೋಗಿಸ್ತಾ ಇದ್ದೀವಿ ಇದು ಸುಮಾರು 15-16 ದಿವಸ ತಗೊಳುತ್ತೆ ಒಂದಕ್ಕೆ. ಸೊ ಹಾಗಾಗಿ ಒಂದು ಜೀವನ ಚಕ್ರ ಹಿಟ್ಟು ತಿಗಣೆಯಲ್ಲಿ ಈ ಪರೋಪಜೀವಿಗಳು ಅಥವಾ ಪರತಂತ್ರ ಜೀವಿಗಳು ಎರಡು ಜೀವನ ಚಕ್ರವನ್ನು ಮುಗಿಸ್ಬಿಡ್ತವೆ. ಸೊ ಹಾಗಾಗಿ ಇವು ಅತಿ ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಅಂದ್ರೆ ಈ ಪರತಂತ್ರ ಜೀವಿಗಳನ್ನು ಹೇಗೆ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ತಾವು? ಈಗ ನಾವು ಪರತಂತ್ರ ಜೀವಿಗಳನ್ನ ನಮ್ಮ ಈ ರಾಷ್ಟ್ರೀಯ ಕೃಷಿ ಪ್ರಾಮುಖ್ಯ ಕೀಟಗಳ ಸಂಸ್ಥೆಯಲ್ಲಿ ನಾವು ಈ ಪಪಾಯ ಮಿಲಿಬಗ್ ಮೇಲೆ ಅಥವಾ ಪಪಾಯ ಹಿಟ್ಟು ತಿಗಣೆ ಮೇಲೆ ಬೆಳೆಸ್ತಾ ಇದೀವಿ. ಯಾಕೆಂತಂದ್ರೆ ಈ ಪರತಂತ್ರ ಜೀವಿಗಳು ಬೇರೆ ಇನ್ಯಾವುದೇ ಕೀಟಗಳ ಮೇಲೆ ಬೆಳೆಯೋದು ಸಾಧ್ಯತೆಗಳಿಲ್ಲ. ಇದಕ್ಕೆ ನಾವು ಸ್ಪೆಸಿಫಿಕ್ ಹೋ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಪಪಾಯ ಹಿಟ್ಟು ತಿಗಣೆಯನ್ನ ಆಲೂಗೆಡ್ಡೆಯ ಮೇಲೆ ನಮ್ಮ ಲ್ಯಾಬೊರೇಟರಿ ಅಥವಾ ಸಂಸ್ಥೆಗಳಿಗೆ ಬೆಳೆಸಿ ಸಹಸ್ರ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿ ಯಾರ್ಯಾರಿಗೆ ರೈತರಿಗೆ ಬೇಕಾಗಿದೆ ಅದಕ್ಕೆ ಫ್ರೀಯಾಗಿ ಕೊಡ್ತಾ ಇದೆ, ಮುಫತ್ತಾಗಿ ಕೊಡ್ತಾ ಇದೆ, ಉಚಿತವಾಗಿ. ಇದನ್ನ ರೈತರಿಗೆ ಅವ್ರು ಎಷ್ಟೇ ಬಂದು ಕೇಳಿದ್ರು, ಯಾವಾಗಲೇ ಬಂದು ಕೇಳಿದ್ರು, ಅದನ್ನ ಇದುವರೆಗೂ ಉಚಿತವಾಗಿ ಕೊಟ್ಟಿದ್ದೀವಿ. ಸುಮಾರು ಇದುವರೆಗೆ ನಾವು ಒಂದು 10-12 ಲಕ್ಷ ಈ ಜೀವಿಗಳನ್ನ ನಾವು ಎಲ್ಲರಿಗೂ ರೈತರುಗಳಿಗೂ ಮುಫತ್ತಾಗಿ ಕೊಟ್ಟಿದ್ದೀವಿ. ಇದರಿಂದ ನಮ್ಗೇನಾಗಿದೆ ಅಂದ್ರೆ, ಈ ಮುಖ್ಯವಾಗಿ ತಮಿಳುನಾಡು, ಕೇರಳ, ಕರ್ನಾಟಕದ ಕೆಲವು ಭಾಗ ಮತ್ತೆ ಆಂಧ್ರಪ್ರದೇಶ ಮತ್ತು ಇವನ್ ದೂರದ ರಾಜ್ಯವಾದ ತ್ರಿಪುರಾದಲ್ಲೂ ಸಹ ನಾವು ಇದನ್ನ ರೈತರಿಗೆ ತಲುಪಿಸಿ ಅಲ್ಲೆಲ್ಲ ಇದು ಬಹಳಷ್ಟು ಹತೋಟಿಗೆ ಬಂದಿದೆ. ಅಂದ್ರೆ ಇವುಗಳನ್ನ ನಿಮ್ಮಿಂದ ಕೊಂಡ್ಕೊಂಡ ಮೇಲೆ ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಬಿಡುಗಡೆ ಮಾಡೋದಕ್ಕಿಂತ ರೈತ ಬಾಂಧವರು? ರೈತರಲ್ಲಿ ನಮ್ದು ಒಂದೇ ಒಂದು ಏನು ವಿನಂತಿ ಅಂತಂದ್ರೆ, ಇದು ಪರತಂತ್ರ ಜೀವಿಗಳು, ಇವು ಸಹ ಬಾಕಿ ಕೀಟಗಳ ಹಾಗೆ ಇವು ಕೀಟಗಳು ಜೀವ ಇರುವಂತಹ ಪ್ರಾಣಿಗಳು. ಇವುಗಳ ಮೇಲೆ ನಾವು ಯಾವುದೇ ತರಹ ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸಿ ಸಿಂಪಡಣೆ ಮಾಡಬಾರದು. ಅಕಸ್ಮಾತ್ ಅವರೇನಾದ್ರು ಮುಂಚೆ ಒಂದು 2-3 ದಿವಸದ ಮುಂಚೆ ಏನಾದ್ರು ಈ ಕೀಟನಾಶಕಗಳನ್ನ ಬಳಸಿದ್ದರೆ ಒಂದು ವಾರ ಅಥವಾ ಒಂದು 10 ದಿವಸ ಅದನ್ನ ಬಿಟ್ಟು ನಮ್ಮ ಪರತಂತ್ರ ಜೀವಿಗಳನ್ನ ತೆಗೆದುಕೊಂಡು ಹೋಗಿ ಅವರ ಇದರಲ್ಲಿ ಬಿಡುವುದು ಸೂಕ್ತ. ಅದಲ್ಲದೆ ಮುಂದೆ ಅವರು ಈ ಕೀಟನಾಶಕಗಳನ್ನ ಬಳಕೆ ಕಡಿಮೆ ಮಾಡಬೇಕು. ಅವರು ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಲಘು ಪೋಷಕಾಂಶಗಳು ಏನೇನು ಅವ್ರು ಕೊಡಬೇಕು ಅದೆಲ್ಲದನ್ನು ಕೊಡಬಹುದು. ಅಥವಾ ನಾವು ಈ ಜೈವಿಕ ನಿಯಂತ್ರಣಗಳನ್ನು ಬೇರೆ ಇನ್ನೇನಾದ್ರು ಕ್ರಮಗಳನ್ನು ಅನುಸರಿಸಿದ್ರೆ ಬೇವಿನೆಣ್ಣೆ ಆತರದನ್ನ ಸಿಂಪಡಣೆ ಮಾಡ್ಕೋಬಹುದು. ಆದ್ರೆ ಈ ರಾಸಾಯನಿಕ ಕೀಟನಾಶಕಗಳಿಗೆ ಇವು ಬಹಳ ಬೇಗ ತೊಂದರೆ ಆಗ್ತದೆ. ಸೊ ಹಂಗಾಗಿ ಅವುಗಳನ್ನ ಹೆಚ್ಚಾಗಿ ಉಪಯೋಗಿಸಬಾರದು. ಅಂದ್ರೆ ಇವರು ತಗೊಂಡು ತಕ್ಷಣನೇ ಬಿಡುಗಡೆ ಮಾಡಬೇಕಾಗತ್ತ? ಇದು ಅಸಿರೋಫೇಗಸ್ ಪಪಾಯಿ ಅಂತ ನಾವು ಈಗ ಏನು ಹೆಚ್ಚು ಮಾಡಿ ಕೊಡ್ತಾ ಇದೀವಿ, ಇದರದ್ದು ಲಾಂಗಿವಿಟಿ ಅಥವಾ ಜೀವನ ಎಷ್ಟು ದಿವಸ ಬದುಕಿರುತ್ತೆ ಅಂತಂದ್ರೆ ಸುಮಾರು 5-9 ದಿವಸದವರೆಗೂ ಇದು ಬದುಕಿರೋ ಸಾಧ್ಯತೆಗಳಿರುತ್ತೆ. ನಾವು ರೈತರಿಗೆ ಕೊಡಬೇಕಾದ್ರೆ ಸಾಮಾನ್ಯವಾಗಿ 2ನೇ ದಿವಸ ಅಥವಾ 3ನೇ ದಿವಸದ ಹುಳುಗಳನ್ನ ಕೊಡ್ತೀವಿ. ಸೊ ಇದು ಅವ್ರು 1 ದಿವಸ ಅಥವಾ 2 ದಿವಸದ ಒಳಗಡೆ ತೆಗೆದುಕೊಂಡು ಹೋಗಿ ಬಿಡುಗಡೆ ಮಾಡೋದು ಒಳ್ಳೇದು. ನಾವು ಇದನ್ನ ಹ್ಯಾಕ್ ಕೊಡ್ತಾ ಇದೀವಿ ಅಂತಂದ್ರೆ, ಕೆಲವು ಸಮಯ ಇದನ್ನ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಕೊಡ್ತೀವಿ, ಸುಮಾರು ಒಂದು 250-300 ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಹಾಕೊಡ್ತೀವಿ. ಅವ್ರ ರೈತರಿಗೆ ಎಷ್ಟು ಸುಲಭ ಅಂದ್ರೆ, ಆ ತೆಗೆದುಕೊಂಡು ಹೋಗಿ ಮುಚ್ಚಳವನ್ನ ತೆಗೆದ್ಬಿಟ್ಟು ಅಲ್ಲಿ ಎಲ್ಲಿ ಜಾಸ್ತಿ ಅವ್ರ ಕೀಟಗಳು ಇದೆ ಆ ಕೀಟದಲ್ಲಿ ಸುಮ್ಮನೆ ಇಟ್ಟುಬಿಟ್ರೆ ಅಥವಾ ಗಿಡಕ್ಕೆ ಕಟ್ಟುಬಿಟ್ರೆ ಅವೇ ಹೋಗ್ತವೆ. ಇವರೇನು ಅದನ್ನ ಓಡಿಸೋದಾಗ್ಲಿ ಅಥವಾ ಇದು ಮಾಡೋದಾಗ್ಲಿ ಏನು ಬೇಕಾಗಿ ಸುಮ್ಮನೆ ತಗೊಂಡ್ಬಿಡೋದು. ಇನ್ನೊಂದು ವಿಧಾನ ಏನು ಅಂದ್ರೆ, ಈಗ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸ್ವಲ್ಪ ಗಾಳಿ ತುಂಬಿ ಅದರೊಳಗಡೆ ಜಾಗ ಜಾಸ್ತಿ ಇರುತ್ತೆ. ಸೊ ಅದರೊಳಗೆ ನಾವು ಈ ಕೀಟಗಳನ್ನ ಹಾಕ್ಬಿಟ್ಟು ಸುಮಾರು 300-400 ಕೀಟಗಳನ್ನ ಹಾಕ್ಬಿಟ್ಟು ಕೊಡ್ತೀವಿ. ಇವ್ರು ರೈತರು ತಗೊಂಡೋಗಿ ಈ ಪ್ಲಾಸ್ಟಿಕ್ ಕವರ್ನ ಪಾಲಿಥೀನ್ ಇದ್ರೆ ಏನಿರ್ತದೆ ಪಪಾಯ ಗಿಡದ ಹಿಟ್ಟು ತಿಗಣೆಯಲ್ಲಿರುತ್ತೆ ಅಲ್ಲಿ ಇದನ್ನ ಹರಿದ್ಬಿಟ್ಟು ಸುಮ್ಮನೆ ಅಲ್ಲಿ ಕಟ್ಟುಬಿಟ್ರೆ ಈ ಗಾಳಿ ಇದರಿಂದ ಅದು ಪ್ರಸಾರ ಆಗ್ತದೆ. ಸೊ ಇದು ನಾವು ಎಲ್ಲೆಲ್ಲಿ ಬಿಟ್ಟಿದೀವಿ ಅಲ್ಲೆಲ್ಲ ಸುಮಾರು 2-2.5 ತಿಂಗಳವರೆಗೆ ಪೂರ್ತಿ ಹತೋಟಿ ಸಿಕ್ಕಿದೆ. ಎಲ್ಲಾ ರೈತರು ತುಂಬಾ ಸಂತೋಷವಾಗಿ ನಮಗೆ ಬಂದು ಇದು ಉತ್ತರನ ಹೇಳಿದ್ದಾರೆ. 2-2.5 ತಿಂಗಳವರೆಗೆ ರೈತರು ಸ್ವಲ್ಪ ಸಂಯಮ ಬರೆಸಿದ್ರೆ ಬೇರೆ ಕೀಟನಾಶಕಗಳನ್ನು ಬಳಸಿದೆ ಇದರಿಂದ ಬಹಳ ಉಪಯೋಗವಾಗಿ ರೈತರಿಗೆ ಬೇಗ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಕೀಟಗಳು ಆ ಹೊಲದಲ್ಲೇ ನೆಲೆ ನಿಲ್ಲದಕ್ಕೆ ಅವಕಾಶ ಇದೆಯೇ? ಒಂದ್ ವೇಳೆ ಇವೆಲ್ಲ ಮುಗಿದ ಮೇಲೂ ಕೂಡ ಇದು ನಾನು ಮೊದಲೇ ಹೇಳಿದಂಗೆ ಸುಮಾರು 60-70 ಬಗೆಯ ಸಸ್ಯಗಳಲ್ಲಿ ಇದು ಪಪ್ಪಾಯ ಹಿಟ್ಟು ತೆಗೆಣೆ ಕಂಡು ಬಂದಿದೆ. ಸೊ ಇದು ನಮ್ಮ ದೇಶಕ್ಕೆ ಒಂದ್ಸತಿ ಬಂದ ಮೇಲೆ ಇದು ನಮ್ಮ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ಇದು ಉಳ್ಕೊಂಡಿರುತ್ತೆ. ಸೊ ನಾವು ಈಗ ಬಿಡೋ ಅಂತಹ ಪರತಂತ್ರ ಜೀವಿಗಳು ಅಥವಾ ಪರೋಪಜೀವಿಗಳು ಏನ್ ಬಿಡ್ತಾ ಇದೀವಿ, ಇವು ನಮ್ಮ ಈ ನೈಸರ್ಗಿಕವಾಗಿ ಎಲ್ಲೋ ಔತ್ಕೊಂಡು ಅವುಗಳ ಕೆಲಸ ಮಾಡ್ತಾ ಇರ್ತದೆ. ಎಲ್ಲೆಲ್ಲಿ ಹೆಚ್ಚಾಗುತ್ತೆ ಆ ತಕ್ಷಣಕ್ಕೆ ಇವು ಎಲ್ಲೆಲ್ಲಿ ಇರ್ತವೆ ಅಲ್ಲಿಂದ ಬಂದು ಆಕ್ರಮಣ ಮಾಡಿ ಅದನ್ನ ಹತೋಟಿಯಲ್ಲಿಡುತ್ತೆ. ಇದು ನಾವೀಗ ಔಷಧಿ ಕೀಟನಾಶಕಗಳನ್ನು ಜಾಸ್ತಿ ಬಳಸೋದ್ರಿಂದ ಇದು ಕಡಿಮೆ ಆಗ್ಬಿಡ ಸಾಧ್ಯತೆಗಳು ಇರ್ತದೆ. ಸೊ ಅದರಿಂದ ನಾವು ರೈತರಲ್ಲಿ ಮುಖ್ಯವಾಗಿ ನಾ ಏನು ಕೇಳಬೇಕು ಅಂತಂದ್ರೆ, ಈ ಸ್ವಾಭಾವಿಕ ಪರಭಕ್ಷಕ ಅಥವಾ ಪರತಂತ್ರ ಜೀವಿಗಳನ್ನ ನಾವು ಸಂರಕ್ಷಿಸಬೇಕು. ಸಂರಕ್ಷಿಸುವುದು ಹೇಗೆ ಅಂತಂದ್ರೆ, ಇದರಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನ ಅತಿ ಕಡಿಮೆ ಬಳಕೆ ಅಥವಾ ನಾವು ಬಳಸದೇ ಇರೋದು ಒಳ್ಳೆಯದು. ಇದಲ್ಲದೆ ಅದ ಬೇರೆ ಪರಿಸರ ಜೀವಿಗಳಾದ ನಾನು ಹೇಳಿದೆ ಸ್ಪಾಲ್ಜಿಯಸ್ ಅವೆಲ್ಲ ಕಂಡು ಬಂದಲ್ಲಿ ಅವುಗಳನ್ನ ನಾವು ಅದಕ್ಕೆ ಉತ್ತೇಜನ ಕೊಡಬೇಕಾಗ್ತದೆ. ಮತ್ತೆ ಈಗ ನಿಮ್ಮ ಒಂದು ಈ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ಕೃಷಿ ಕೀಟಗಳ ಒಂದು ಸಂಸ್ಥೆಯಲ್ಲಿ ಈ ಪರತಂತ್ರ ಜೀವಿ ಸಿಗುತ್ತೆ, ಈ ಆಸ್ಟ್ರೋಫ್ಯಾಗಸ್ ಪಪಾಯ ಅಂತ. ಬೇರೆ ಇನ್ನೆಲ್ಲಿ ಇದು ರೈತರ ಲಭ್ಯವಾಗುತ್ತೆ ಅಂತ? ಈಗ ನಾವು 2 ತಿಂಗಳ ಹಿಂದೆ ಸುಮಾರು 150 ವಿಜ್ಞಾನಿಗಳಿಗೆ ಇದರ ತರಬೇತಿ ಕೊಟ್ಟಿದ್ದೀವಿ. ಸೊ ಈಗ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಏನೇನಿದ್ದಾವೆ, ಮುಖ್ಯವಾಗಿ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಇದನ್ನ ಹೆಚ್ಚು ಪ್ರೊಡಕ್ಷನ್ ಮಾಡೋದಕ್ಕೆ ಉತ್ಪಾದನೆ ಮಾಡೋದಕ್ಕೆ ಕೊಟ್ಟಿದ್ದೀವಿ. ಅದಿಲ್ಲದೆ ಈಗ ಮುಖ್ಯವಾಗಿ ದೊರಕುವಂತಹ ಸ್ಥಳಗಳೇನು ಅಂತಂದ್ರೆ, ನಮ್ಮದು ರಾಷ್ಟ್ರೀಯ ಕೃಷಿ ಪ್ರಾಮುಖ್ಯ ಕೀಟಗಳ ಸಂಸ್ಥೆ ಹೆಬ್ಬಾಳ, ಸಿಬಿಐ ಸ್ಟಾಪ್ ಬೆಂಗಳೂರು, ಇದು ಯಾವಾಗಲೂ ಬಂದರೂ ಅವರಿಗೆ ದೊರಕುತ್ತದೆ. ಇದಲ್ಲದೆ ರಾಷ್ಟ್ರೀಯ ತೋಟಗಾರಿಕಾ ಸಂಸ್ಥೆ IAHR ಹೆಸರುಘಟ್ಟ ಅವರದಲ್ಲಿ ಸಿಕ್ಕುತ್ತದೆ. ಇದಲ್ಲದೆ CSRNTI ಸೆಂಟ್ರಲ್ ಸೆರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾನಂದವಾಡಿ ರೋಡ್ ಮೈಸೂರಲ್ಲೂ ಸಿಗುತ್ತೆ. ಇದಲ್ಲದೆ ನಾನು ಹೇಳಿದಂಗೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹೋಗಿ ಸಂಪರ್ಕಿಸಿದ್ರೆ ಅವರು ನಮ್ಮ ಮೂಲಕ ಅವರಿಗೆ ತಲುಪಿಸುವ ಏರ್ಪಾಡನ್ನ ಮಾಡ್ತಾರೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಇವುಗಳನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಿ ಅವುಗಳನ್ನ ಉತ್ತೇಜಿಸಬೇಕು. ಇದನ್ನ ಉತ್ತೇಜನ ಕೊಟ್ಟಲ್ಲಿ ಮತ್ತೆ ರಾಸಾಯನಿಕಗಳನ್ನ ಸಿಂಪಡಣೆ ಕಡಿಮೆ ಮಾಡಿದಲ್ಲಿ ರೈತರಿಗೆ ಈ ಪರತಂತ್ರ ಜೀವಿ ಏನಿದೆ ಬಹಳ ಉಪಯೋಗಕಾರಿಯಾಗಿ ಕಂಡು ಬಂದಿದೆ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಈ ಪಪ್ಪಾಯ ಹಿಟ್ಟು ತಿಂಗಣೆಯಿಂದ ಆಗ್ತಾ ಇರುವಂತಹ ಒಂದು ಹಾವಳಿ ಮತ್ತೆ ಇದರ ನಿಯಂತ್ರಣಕ್ಕೆ ಈ ಜೈವಿಕ ಕ್ರಮವನ್ನು ಹೇಗೆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಉತ್ತಮವಾದಂತಹ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಶೈಲೇಶ್ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗದಲ್ಲಿ ಇದುವರೆಗೂ ಪಪ್ಪಾಯ ಹಿಟ್ಟು ತೆಗಣೆಗೆ ನಿಯಂತ್ರಣ ಈ ಕುರಿತು ಮಾಹಿತಿ ನೀಡಿದವರು ಡಾ ಎ.ಎನ್. ಶೈಲೇಶ್ ಇವರೊಂದಿಗೆ ಪಿಎಂ ಜಗದೀಶ್. ನಮ್ಮ ನಾಳಿನ ಕೃಷಿರಂಗದಲ್ಲಿ ಬ್ರುಸಲೋಸಿಸ್ ಅಂದರೆ ಕಂದುರೋಗ ನಿಯಂತ್ರಣ ಈ ಕುರಿತು ಡಾ ಶ್ರೀಕೃಷ್ಣ ಇಸ್ಲೂರು ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಈಗ ಕೇಳೋಣ ವಾಸುದೇವ ಮೂರ್ತಿ ಮತ್ತು ಸಂಗಡಿಗರು ಹಾಡಿರುವ ಲಾವಣಿ ಪದ. ಮೊದಲು ಒಂದು ಪ್ರಕಟಣೆ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕ್ಯಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕ್ಯಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕ್ಯಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕ್ಯಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ. ಪಾರ ಒಂದು ಜಾತಿಗೈತೆ ಬೆಂಗಳೂರ್ನಾಗ, ಪಾರ ಒಂದು ಜಾತಿಗೈತೆ ಬೆಂಗಳೂರ್ನಾಗ. ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ, ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ. ಆಡೋ ಹುಡುಗ ರಾಜಕಿ ಮಾಡ್ತಾರ ಕನ್ನಡ ನಾಡಾಗ, ಆಡೋ ಹುಡುಗ ರಾಜಕಿ ಮಾಡ್ತಾರ ಕನ್ನಡ ನಾಡಾಗ. ಕಕ್ಕ ಬಿಕ್ಕೆ ಹೊಯ್ ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ. ಪಾರ ಒಂದು ಜಾತಿ ಐತೆ ಬೆಂಗಳೂರ್ನಾಗ, ಪಾರ ಒಂದು ಜಾತಿ ಐತೆ ಬೆಂಗಳೂರ್ನಾಗ. ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ, ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ. ಆಡೋ ಹುಡುಗರ ರಾಜಕೀಯ ಮಾಡ್ತಾರ ಕನ್ನಡ ನಾಡಾಗ, ಆಡೋ ಹುಡುಗರ ರಾಜಕೀಯ ಮಾಡ್ತಾರ ಕನ್ನಡ ನಾಡಾಗ. ಕಲ್ಲಿನಂತ ಚಿತ್ರದುರ್ಗ ಮುತ್ತಿನಂತ ಮಂಗಳೂರು, ಕಲ್ಲಿನಂತ ಚಿತ್ರದುರ್ಗ ಮುತ್ತಿನಂತ ಮಂಗಳೂರು. ಕೊಳವೆ ಬಾವಿಗೆ ಬರವಿಲ್ಲ ಕನ್ನಡ ನಾಡಗ, ಕೊಳವೆ ಬಾವಿಗೆ ಬರವಿಲ್ಲ ಕನ್ನಡ ನಾಡಗ. ಒಬ್ಬರ ಮಾತು ಒಬ್ಬರಿಗಿಲ್ಲ ಇನ್ನೊಬ್ಬರ ಮಾತು ಕೇಳೋದಿಲ್ಲ, ಒಬ್ಬರ ಮಾತು ಒಬ್ಬರಿಗಿಲ್ಲ ಇನ್ನೊಬ್ಬರ ಮಾತು ಕೇಳೋದಿಲ್ಲ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾರ ಬೆಳಗಾವಿಗ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾರ ಬೆಳಗಾವಿಗ. ಕಕ್ಕ ಬಿಕ್ಕೆ ಹೊಯ್ ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಪಾರ ಒಂದು ಜಾತಿಗೈತೆ ಬೆಂಗಳೂರ್ನಾಗ, ಪಾರ ಒಂದು ಜಾತಿಗೈತೆ ಬೆಂಗಳೂರ್ನಾಗ, ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರುವಾಡ, ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರುವಾಡ, ಆಡೋ ಹುಡುಗರು ರಾಜಕೀಯ ಮಾಡ್ತಾರೆ ಕನ್ನಡ ನಾಡಾಗ, ಆಡೋ ಹುಡುಗರು ರಾಜಕೀಯ ಮಾಡ್ತಾರೆ ಕನ್ನಡ ನಾಡಾಗ, ಗಂಧದಂತ ನಮ್ಮ ನಾಡು ಸಕ್ಕರೆಯಂತ ಚನ್ನಪಟ್ಟಣ, ಗಂಧದಂತ ನಮ್ಮ ನಾಡು ಸಕ್ಕರೆಯಂತ ಚನ್ನಪಟ್ಟಣ, ಸಕ್ಕರೆ ಇದ್ರು ಭಾರವಂತೆ ಮಂಡ್ಯದಗ, ಸಕ್ಕರೆ ಇದ್ರು ಭಾರವಂತೆ ಮಂಡ್ಯದಗ, ಅಗ್ಗ ಹನ್ನೆರಡು ಮಾರು ಮಕ್ಕುಲಾಗಿ ಬಾರುಗೋಲು, ಅಗ್ಗ ಹನ್ನೆರಡು ಮಾರು ಮಕ್ಕುಲಾಗಿ ಬಾರುಗೋಲು, ಬಗ್ಗಿ ಬಗ್ಗಿ ಬ್ಯಾಸಾಯ ಮಾಡ್ತಾರ ಬೈಲು ಸೀಮೆಗ, ಬಗ್ಗಿ ಬಗ್ಗಿ ಬ್ಯಾಸಾಯ ಮಾಡ್ತಾರ ಬೈಲು ಸೀಮೆಗ, ಕಕ್ಕ ಬಿಕ್ಕೆ ಹೊಯ್ ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಪಾರ ಒಂದು ಜಾತಿಗೈತೆ ಬೆಂಗಳೂರ್ನಾಗ, ಪಾರ ಒಂದು ಜಾತಿಗೈತೆ ಬೆಂಗಳೂರ್ನಾಗ, ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರುವಾಡ, ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರುವಾಡ, ಆಡೋ ಹುಡುಗರು ರಾಜಕೀಯ ಮಾಡ್ತಾರೆ ಕನ್ನಡ ನಾಡ, ಆಡೋ ಹುಡುಗರು ರಾಜಕೀಯ ಮಾಡ್ತಾರೆ ಕನ್ನಡ ನಾಡಾಗ, ಹಾಲಿನಂತ ಸನ ಚಿನ್ನದಂತ ಶಿವಮೊಗ್ಗ, ಹಾಲಿನಂತ ಸನ ಚಿನ್ನದಂತ ಶಿವಮೊಗ್ಗ, ಕುಡಿಯೋಕೆ ನೀರ್ಗ ಬಾರ ಬೀದರ್ದಾಗ, ಕುಡಿಯೋಕೆ ನೀರ್ಗ ಬಾರ ಬೀದರ್ದಾಗ, ಆರ್ಗಚ್ಚೆ ಹಾಕಿಕೊಂಡು ಹಡಕೆ ಹಾಳಿ ಟೋಪಿ ಹಾಕಿ, ಆರ್ಗಚ್ಚೆ ಹಾಕಿಕೊಂಡು ಹಡಕೆ ಹಾಳಿ ಟೋಪಿ ಹಾಕಿ, ಸಜ್ಜೆ ರೊಟ್ಟಿ ಗೋಗ್ತಾರೆ ಮಲ್ನಾಡ್ನಾಗ, ಸಜ್ಜೆ ರೊಟ್ಟಿ ಗೋಗ್ತಾರೆ ಮಲ್ನಾಡ್ನಾಗ, ಕಕ್ಕ ಬಿಕ್ಕೆ ಹೊಯ್ ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನವಾರ, ಪಾರ ಒಂದು ಜಾತಿ ಐತೆ ಬೆಂಗಳೂರ್ನಾಗ, ಪಾರ ಒಂದು ಜಾತಿ ಐತೆ ಬೆಂಗಳೂರ್ನಾಗ, ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರುವಾಡ, ಒಂದು ಮಾರ ಕೋಲಾರ ಗಂಡು ಭೂಮಿ ಧಾರುವಾಡ, ಆಡೋ ಹುಡುಗ ರಾಜಕೀಯ ಮಾಡ್ತಾರೆ ಕನ್ನಡ ನಾಡಾಗ, ಆಡೋ ಹುಡುಗ ರಾಜಕೀಯ ಮಾಡ್ತಾರೆ ಕನ್ನಡ ನಾಡಾಗ, ಕಾವೇರುಟ್ಟಿ ಕೊಡಗಿನಾಗ ಕೆ ಆರ್ ಎಸ್ಸು